ಅನೇಕ ಮಂತ್ರಿಗಳು ಸಹ ಬರುವ ನಿರೀಕ್ಷೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ರೈತರಿಗೋಸ್ಕರ ಸಾಕಷ್ಟು ಬೀಜದಿಂದ ಬೀಜದವರೆಗೂ ಬರುವ ವೈಜ್ಞಾನಿಕ ಹಾಗೂ ಸುಧಾರಿತ ತಂತ್ರಜ್ಞಾನಗಳು, ಪ್ರಾತ್ಯಕ್ಷತೆ, ವಿಚಾರ ವಿನಿಮಯ, ಸಮಸ್ಯೆ ಹಾಗೂ ಪರಿಹಾರಗಳನ್ನು ಕುರಿತಾದ ಮಾಹಿತಿಯನ್ನು ಒಂದೇ ಸೋರಿನಡಿ ಲಭಿಸುವಂತೆ ಈ ಮೇಳವನ್ನು ಅವಕಾಶ ಕಲ್ಪಿಸಲಾಗಿದೆ. ಇಂದಿನ ದಿನಗಳಲ್ಲಿ ಕೃಷಿ ಲಾಭದಾಯಕವಲ್ಲಂತಂದು ಬಹಳಷ್ಟು ಜನ ರೈತರು ತಿಳಿದಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ರೈತರು ಕೃಷಿಯನ್ನೇ ನಂಬಿಕೊಂಡಿರುವುದರಿಂದ ಈ ಕೃಷಿಯಿಂದ ಸಾಕಷ್ಟು ರೈತರು ಪ್ರತಿದಿನ ನಾವು ದಿನಪತ್ರಿಕೆಗಳಲ್ಲಿ ನೋಡಬಹುದು. ಕೆಲವೊಂದು ಪ್ರೋಗ್ರೆಸಿವ್ ಫಾರ್ಮರ್ಸ್ ಅವರು ಬೆಳೆದಿರತಕ್ಕಂಥ ಬೆಳೆಗಳನ್ನು ಯಾವ ರೀತಿ ಲಾಭದಾಯಕ ಮಾಡಿದೆ, ಅದೇ ರೀತಿ ಆ ಒಂದು ರೈತರನ್ನು ಸಹ ನಾವು ಗುರುತಿಸಿ ರೈತ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರ ಬಗ್ಗೆ ಸಹ ಪರಿಚಯಿಸುತ್ತೇವೆ. ಅವರಿಗೆ ಒಂದು ಸನ್ಮಾನ, ಒಂದು ಕಾರ್ಯಕ್ರಮವನ್ನು ನಮ್ಮ ಒಂದು ಕೃಷಿ ಮೇಳದಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಕೃಷಿಕ ಶ್ರೇಷ್ಠ ಮಹಿಳೆ ಮತ್ತು ಶ್ರೇಷ್ಠ ಕೃಷಿಕ ಗುರುತಿಸಿ ಅವರಿಗೆ ಸನ್ಮಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮೇಳದಲ್ಲಿ ಹಮ್ಮಿಕೊಂಡಿದ್ದೀವಿ. ಇವರು ರೈತರು ಮಾದರಿಯಾಗಿ ತಿಳಿಸ್ತಾ, ಯಾಕಂದ್ರೆ ಈ ಒಂದು ರೈತರ ಸಂವಾದ ಸಹ ನಾವು ಇಟ್ಕೊಂಡಿದ್ದೀವಿ. ಈ ಒಂದು ಕೃಷಿ ಮೇಳದಲ್ಲಿ ಯಾವ್ಯಾವ ಅಂಗ ಸಂಸ್ಥೆಗಳು ಭಾಗವಹಿಸಿದ್ದಾವೆ? ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಸಂಸ್ಥೆಗಳು? ನಮ್ಮ ವಿಶ್ವವಿದ್ಯಾಲಯದ ಬೇರೆ ಬೇರೆ ಸಂಸ್ಥೆಗಳಂದ್ರೆ ಉದಾಹರಣೆ ನಮ್ಮ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ ಮತ್ತು ಅನೇಕ ಇತರೆ ಕೃಷಿಗೆ ಸಂಬಂಧಿಸತಕ್ಕಂಥ ಪ್ರೈವೇಟ್ ಇದರಲ್ಲಿ ನಮ್ಮಲ್ಲಿ ಭಾಗವಹಿಸ್ತಾರೆ. ಕೃಷಿಯಲ್ಲಿ ನಾವು ಒಂದು ಹೇಳಬೇಕಂತಂದ್ರೆ ಈ ಒಕ್ಕಣೆ ಮಾಡೋದು ಮತ್ತೆ ನಿಖರ ಕೃಷಿ ಬಗ್ಗೆ ಮತ್ತು ನೀರಾವರಿ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಸಮಗ್ರವಾಗಿ ಕೆಲವೊಂದು ಯಂತ್ರೋಪಕರಣಗಳ ಬಗ್ಗೆ ಸಹ ನಾವು ಪರಿಚಯ ಮಾಡಿಸ್ತೀವಿ. ಇದಲ್ಲದಲ್ಲಿ ಹೊಸ ಬೆಳೆಯಾಗಿರತಕ್ಕಂಥ ಗೋಡಂಬಿ ಬೆಳೆಯನ್ನು, ಗೋಡಂಬಿ ಹೆಚ್ಚಾಗಿ ಅಂತಂದ್ರೆ ಕರಾವಳಿ ಮತ್ತು ಆ ಭಾಗದಲ್ಲೇ ಬೆಳೀತಾರೆ. ಇದನ್ನು ಸಹ ಎಲ್ಲಾ ಕಡೆನೂ ಬೆಳೆಯಬಹುದು, ಯಾಕಂದ್ರೆ ಗೋಡಂಬಿಗೆ ಕಡಿಮೆ ನೀರಿನಲ್ಲಿ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ಬೆಳೆಯಬಹುದು. ಇಂಥ ಒಂದು ಬೆಳೆಯನ್ನು ನಮ್ಮ ರೈತರಿಗೂ ಸಹ ಈಗಾಗಲೇ ಕೆಲವೊಂದು ಭಾಗಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಹೂವಿನಡಗಲಿ ಮತ್ತು ಬೇರೆ ಭಾಗಗಳಲ್ಲಿ ಪರಿಚಯ ಮಾಡಿದ್ದೀವಿ. ಅದರಂತೆ ಇದನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಈಗಾಗಲೇ ಬೆಳೀತಿದ್ದಾರೆ. ಬೀದರ್ನಲ್ಲಿ ಸಹ ಇದನ್ನು ಬೆಳೀತಿದ್ದಾರೆ. ಅದನ್ನು ಸಹ ಈ ಒಂದು ಭಾಗಕ್ಕೆ ಹೆಚ್ಚಾಗಿ ಪರಿಚಯ ಮಾಡಿಕೊಂಡು ಆ ಒಂದು ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಹುಬ್ಬಳ್ಳಿಯವರು ಸಹ ಭಾಗವಹಿಸಲಿದೆ. ಅದರ ಜೊತೆಗೆ ಪುಷ್ಪ ಫಲಪುಷ್ಪ ಪ್ರದರ್ಶನ, ಪುಷ್ಪ ಕೃಷಿ ಬಗ್ಗೆ ಮತ್ತು ಭತ್ತದ ಒಂದು ಪೆಂಡೆ ಅದನ್ನು ಯಾವ ರೀತಿ ಸುಡಿ ಕಟ್ಟಬೇಕನ್ನು ಅದರ ಬಗ್ಗೆನೂ ಸಹ ಮಿಷಿನರಿ ಮಾಡತಕ್ಕಂಥ ಒಂದು ಸಮಗ್ರ ಒಂದು ಪರಿಕಲ್ಪನೆ ಇಟ್ಟುಕೊಂಡು ನಾವು ಈ ಕೃಷಿ ಮೇಳವನ್ನು ಸಮಗ್ರ ರೀತಿಯಿಂದ ಎಲ್ಲ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಸದಾ ಸಿದ್ಧ ಅಂತಂದು ರೈತರಿಗೆ. ಇದಲ್ಲದಲ್ಲೇ PPFRA ಸಸ್ಯ ಪ್ರಭೇದಗಳ ರಕ್ಷಣೆ ಮತ್ತು ರೈತರ ಹಕ್ಕು ಪ್ರಾಧಿಕಾರ ಪ್ರಾಯೋಜಿತ ಕಾರ್ಯದಡಿ ವಿವಿಧ ಬೆಳೆಗಳ ಉತ್ಪಾದನೆ ಸಂರಕ್ಷಣೆ, ಅವುಗಳ ಮಾಲೀಕತ್ವ ಪಡೆಯಲು ರೈತರಿಗಿರುವ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಲಾಗುವುದು. ಅವರು ಬಂದು ಭಾಗವಹಿಸಲಿದ್ದಾರೆ. PPFRA ನಿರ್ದೇಶಕರು ಆಗಿರತಕ್ಕಂಥ ಕಿವಿ ಪ್ರಭು ಅವರು ಈ ಒಂದು ರೈತರ ಕೆಲವೊಂದು ತಳಿಗಳ ಸಂರಕ್ಷಣೆ ಬಗ್ಗೆ ಸಹ ಮಾಡಬಹುದು. ಜನವರಿ 10ರಿಂದ 12 ತಾರೀಕಿನವರೆಗೆ ನಡೀತಕ್ಕಂಥ ಕೃಷಿ ಮೇಳದಲ್ಲಿ ಪ್ರತಿನಿತ್ಯ ಏನಾದರೂ ನಿಗದಿಪಡಿಸಿದಂತಹ ಕಾರ್ಯಕ್ರಮಗಳು ಇರ್ತವೆ? ಹೇಗೆ ಮಧ್ಯಾಹ್ನ 5 ಸಾಯಂಕಾಲ ಈ ಕಾರ್ಯಕ್ರಮಗಳು ಅಂತಕ್ಕಂಥದ್ದು ಏನಾರು ಇದೆಯೇ? ಈಗ ನಾವು ಕಾರ್ಯಕ್ರಮಗಳನ್ನು ಈಗ ಮೊದಲನೇ ದಿನ ನಾವು ಎಲ್ಲಾ ಒಂದು ಮಳಿಗೆಗಳನ್ನು ಸಿದ್ಧಪಡಿಸಿ ರೈತರಿಗೆ ಯಾವ ತರ ಡೆಮಾನ್ಸ್ಟ್ರೇಷನ್ ಮಾಡಬೇಕು, ಅದನ್ನ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಿಖರವಾಗಿ ಮಾಡ್ತೇವೆ. ಮೊದಲನೇ ದಿನ ಉದ್ಘಾಟನೆ ಕಾರ್ಯಕ್ರಮ ಇರ್ತದೆ, 10ನೇ ತಾರೀಕು ಎಲ್ಲಾ ಮಳಿಗೆಗಳು ಹಾಕ್ತಾರೆ, 2ನೇ ದಿನ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದೆ ಬೆಳಿಗ್ಗೆ, ಮಧ್ಯಾಹ್ನ ನಮಗೆ ವಿಚಾರ ಗೋಷ್ಠಿಗಳಿರ್ತವೆ ಮತ್ತು ಇವರಿಗೆ ರೈತರ ಒಂದು ಶ್ರೇಷ್ಠ ಕೃಷಿಕ ರೈತರಿಗೆ ಸನ್ಮಾನ ಪ್ರಶಸ್ತಿಯನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ರೈತರಿಂದ ರೈತರಿಗೋಸ್ಕರ ಕಾರ್ಯಕ್ರಮ ಮತ್ತು ಅದರ ಜೊತೆಗೆ ಗೇರು ಬೆಳೆ ಬಗ್ಗೆ ಸಹ ಸಮಗ್ರ ಮಾಹಿತಿ ಒದಗಿಸಲು ಮತ್ತು ನಿಖರ ಕೃಷಿ ಬಗ್ಗೆ, ಮೀನು ಕೃಷಿ, ಮೀನು ಯಾಕಂದ್ರೆ ಸಾಕಷ್ಟು ಹೊಂಡಗಳಿರತಕ್ಕಂಥ ಮೀನಲ್ಲಿ ಸಹ ಅಲಂಕಾರಿತ ಮೀನುಗಳಾಗಿರ್ಬೋದು ಅಥವಾ ವಾಸ್ತು ಮೀನುಗಳು ಆಗಿರಬಹುದು, ಇದರಲ್ಲಿ ಸಹ ಸಾಕಷ್ಟು ರೈತರು ಇದರಿಂದ ಲಾಭ ಮಾಡಿಕೊಳ್ಬೇಕಂತಂದು ನಾವು ತಿಳಿದು ಮತ್ತು ರೈತರಿಗೋಸ್ಕರ ಚರ್ಚಾ ಸ್ಪರ್ಧೆಯನ್ನು ಇರ್ತವೆ. ಕೆಲವೊಂದು ರೈತರ ಪ್ರಶ್ನೆಗಳು ನೇರವಾಗಿ ಅಲ್ಲೇ ಉತ್ತರ ಪಡ್ಕೋಬಹುದು. ಸಮಗ್ರವಾಗಿ ಉತ್ತರ ಪಡ್ಕೊಳ್ಳಕ್ಕೆ ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿರ್ತೇವೆ. ಈಗ ಬಂದಂತ ರೈತರಿಗೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ನೋಡ್ಲಿಕ್ಕೆ ಏನಾದರೂ ವಿಶೇಷವಾದಂತಹ ಡೆಮಾನ್ಸ್ಟ್ರೇಷನ್ಗಳು, ಮಾಡೆಲ್ಗಳು ಅಲ್ಲಿ ಬಂದು ನೋಡಬಹುದಾ ರೈತರು? ಈಗ ನಮ್ಮಲ್ಲಿ ಹತ್ತಿಯಲ್ಲಿ ಬಣ್ಣ ಬಣ್ಣದ ಹತ್ತಿ ತಳಿಗಳಿದಾವೆ, ಅದನ್ನು ವೀಕ್ಷಣೆ ಮಾಡಬಹುದು. ಅದರ ಜೊತೆಗೆ ನಮ್ಮ ಇಲ್ಲಿ ಬೇರೆ ಬೇರೆ ತರದ ಒಂದು ಗೊಬ್ಬರಗಳ ತಯಾರಿಕೆ, ಕುರಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು ಮತ್ತು ಎರೆಹುಳದ ಗೊಬ್ಬರ ಆಗಿರ್ಬೋದು ಮತ್ತು ಜೈವಿಕ ಜೀವಾಣುಗಳ ಉತ್ಪಾದನೆ, ಬಯೋ ಫರ್ಟಿಲೈಸರ್ಸ್ ಯಾವ ರೀತಿ ಮಾಡಬಹುದು ಅದನ್ನ ನಾವು ನೋಡಬಹುದು. ಸಾವಯವ ಕೃಷಿ ಬಗ್ಗೆ ಸಹ ಹೆಚ್ಚಿನ ಮಾಹಿತಿಯನ್ನು ಪಡಬಹುದು, ನಿಖರ ಕೃಷಿ ಬಗ್ಗೆನೂ ಸಹ ಅಲ್ಲಿ ಇದು ಮಾಡಬಹುದು. ಇನ್ನ ಅನೇಕ ಕೃಷಿಗಳು ಅಂತಂದ್ರೆ ಉದಾಹರಣೆ ನಮ್ಮ ಲ್ಯಾಬೊರೇಟರಿಗಳನ್ನ ಸಹ ಯಾವ ರೀತಿ ತಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ ಸಹ ನಾ ಅಲ್ಲಿ ಅವರ ರೈತರಿಗೆ ನೋಡಬಹುದು. ಒಂದು ಇಲ್ಲಿ ವಿಚಾರ ಅಂತಂದ್ರೆ ಕೃಷಿ ಮೇಳ ಮುಂಚಿತವಾಗಿನೇ ನಡೀಬೇಕಾಗಿತ್ತು. ಈಗೆಲ್ಲ ರೈತರು ಅಲ್ಲಲ್ಲೇ ಕಟಿಂಗ್ ಗಳು ನಡೆದಿದ್ದಾವೆ, ಹಾರ್ವೆಸ್ಟ್ ನಡೆದಿದ್ದಾವೆ, ಏನೋ ರೈತರು ಎಲ್ಲೋ ಒಂದ್ ಕಡೆ ಬಹಳಷ್ಟು ಬಿಜಿ ಆಗಿದ್ದಾರೆ ಅಂತಕ್ಕಂತ ಒಂದು ಸೂಚನೆಗಳು ನಿಮಗೆ ಸಿಗ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಹೇಗೆ ಮೋಟಿವೇಟ್ ಮಾಡ್ತಾ ಇದ್ದೀರಿ ತಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ರೈತರೆಲ್ಲ ಬಂದು ಇದರ ಒಂದು ಸದುಪಯೋಗ ಪಡಿಬೇಕು, ಯಾಕಂದ್ರೆ ವರ್ಷದಲ್ಲಿ ಒಂದ್ಸಲ ನಡೀತಕ್ಕಂತ ರೈತರ ಹಬ್ಬ ಇದು, ಹೇಗೆ ತಾವು ಪಾಪ್ಯುಲರೈಸೇಷನ್ ಮಾಡಬೇಕು, ಮುಟ್ಟಬೇಕು ರೈತರಿಗೆ, ಮನವೊಲಿಸಬೇಕು, ಇದಕ್ಕೆಲ್ಲ ಪ್ರಯತ್ನಗಳು ನಡೆದವು ಹೇಗೆ? ಈಗ ನೀವು ಹೇಳಿದಾಗೆ ಇದು ಒಂದು ರೈತರ ಹಬ್ಬ. ಪ್ರತಿ ವರ್ಷ ನಾವು ಕೇಳಿದ್ರೆ ಹೊಸ ಹೊಸ ತಳಿಗಳನ್ನು ಮತ್ತು ತಂತ್ರಜ್ಞಾನಗಳನ್ನು ಪರಿಚಯ ಮಾಡತಕ್ಕಂತ ಒಂದು ವೇದಿಕೆ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ರೈತರಿಗೆ ಎಲ್ಲ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಿಗೆ ಆಗಲೇ ನಮ್ಮ ವಿಸ್ತರಣೆ ನಿರ್ದೇಶಕರು ಅವರ ಒಂದು ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡಿ ಪ್ರತಿದಿನ ರೈತರನ್ನ ಎಲ್ಲಾ ಭಾಗದಿಂದ ಕರ್ಕೊಂಡು ಬಂದು ಕೊಡಲಿಕ್ಕೆ ಈಗಲೇ ಏರ್ಪಾಟ್ ಮಾಡಿದ್ದಾರೆ. ಅದಲ್ಲದೆ ನಾವು ಆಕಾಶವಾಣಿ ಮುಖಾಂತರ ಮತ್ತು ಬೇರೆ ಬೇರೆ ಇದರಿಂದ ಮಾಹಿತಿ ಒದಗಿಸತಕ್ಕಂತ ಅಂತರ್ಜಾಲಗಳ ಮುಖಾಂತರ ನಾವು ಅವರಿಗೆ ತಿಳಿಸ್ತಾ ಇದೀವಿ. ನಮ್ಮ ಒಂದು ಕೇಂದ್ರಕ್ಕೆ ಸಾಕಷ್ಟು ಜನ ರೈತರು ಭೇಟಿ ಕೊಡ್ತಾರೆ. ಅದು ಮುಖ್ಯವಾಗಿ ಕಾರಣ ಏನಂತಂದ್ರೆ ಮೆಣಸಿನಕಾಯಿ ಇದಕ್ಕೆ ಕರಿಜೀಗೆ ಅಂತಂದು ಬರ್ತದೆ. ಇದಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಬಿವೇರಿಯಾ ಬೆಸಿಯಾನ ಮತ್ತು ವರ್ಟಿಸಿಲಿಯಂ ಅಂತಂದು ಜೀವಾಣುಗಳನ್ನು ಕೊಡ್ತಾ ಇದೀವಿ. ಈ ಜೀವಾಣುಗಳು ಅತ್ಯಂತ ಯಶಸ್ವಿಯಾಗಿರೋದ್ರಿಂದ ಸಾಕಷ್ಟು ರೈತರು ನಮ್ಮ ವಿಷಯದಲ್ಲಿ ಪ್ರತಿದಿನ ಬರ್ತಾ ಇದ್ದಾರೆ, ಭೇಟಿ ಕೊಡ್ತಾರೆ. ಈ ಒಂದು ರೈತರು ಸಹ ಆವತ್ತಿನ ನಾವು ಅದನ್ನ ಗೊಬ್ಬರ ಕೊಡೋದ್ರ ಜೊತೆಗೆ ಬೇರೆ ಬೇರೆ ಮಾಹಿತಿಯನ್ನು ಡ್ರೋನ್ ಮುಖಾಂತರ ನಾವು ತಂತ್ರಜ್ಞಾನವನ್ನು ಸೋಲಾರ್ ಶಕ್ತಿ ಚಾಲಿತ ಸಿಂಪರಣೆ ಯಂತ್ರಗಳು, ಹತ್ತಿ ಛೇದಕ ಅಂದ್ರೆ ಶೆಡ್ಡರ್ಗಳನ್ನು, ಒಕ್ಕಣೆ ಯಂತ್ರಗಳನ್ನು, ಈ ಯಂತ್ರಗಳನ್ನು ಸಹ ನಾವು ಅವರಿಗೆ ಒಂದು ತೋರಿಸ್ತಾವಂತ ಮಾಹಿತಿಯನ್ನು ನಾವು ಹಮ್ಮಿಕೊಂಡಿದ್ರಿಂದ ಸಾಕಷ್ಟು ರೈತರು ಬರುವ ಒಂದು ನಿರೀಕ್ಷೆ. ಯಾಕಂದ್ರೆ ಈಗಿನ ಒಂದು ಯುಗದಲ್ಲಿ ಆಳುಗಳ ಸಮಸ್ಯೆ ಬಹಳ ಇರೋದ್ರಿಂದ ಸಿಗಬೇಕು ರೈತರಿಗೆ ಬಂದ್ರೆ ಹೊಸ ಮಾಹಿತಿಗಳು ಸಿಗಬೇಕು, ಹೊಸ ಹೊಸ ಮಾಹಿತಿಗಳು ಸಿಗ್ತಕ್ಕಂತ ಒಂದು ಇದಿದೆ. ಆ ನಿಟ್ಟಿನಲ್ಲಿ ರೈತರಿಗೆ ಸಾಕಷ್ಟು ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡೋದ್ರಿಂದ ಅವರ ಒಂದು ನಿರೀಕ್ಷೆಯನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಬರಬಹುದಂತ ತಿಳ್ಕೊಂಡಿದ್ದೀವಿ. ಈಗ ತಾವು ಹೇಳಿದಾಗೆ ಬೆವೇರಿಯಾ ಬೆಸಿಯಾನ ಮತ್ತು ವರ್ಟಿಸಿಲಿಯಂ ಲೆಕ್ಕೇನೆ, ಇದ್ರ ಬಗ್ಗೆ ಸಾಕಷ್ಟು ರೈತರು ಸಹ ಆಕಾಶವಾಣಿಗೆ ಫೋನ್ ಮಾಡಿ ನಮಗೆ ಸಿಗ್ತಾ ಇಲ್ಲ ಸರ್, ಅದು ಕೊರತೆ ಇದೆ, ಅದರ ಬಗ್ಗೆ ಸ್ವಲ್ಪ ತಾವು ಹೇಳಬೇಕು ಅಂತಕ್ಕಂತ ವಿಚಾರ ಹೇಳಿದ್ರು. ಯಾಕೆ ವಿಶ್ವವಿದ್ಯಾಲಯ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ವ್ಯವಸ್ಥೆನ ಮಾಡಬೇಕಲ್ಲ, ಹೇಗೆ ಮುಂದಿನ? ಮೊಟ್ಟ ಮೊದಲದಾಗಿ ಬಂದಾಗ ನಮಗೆ ಒಂದೇ ಸರಿ ಜಾಸ್ತಿ ಡಿಮ್ಯಾಂಡ್ ಕಂಡುಬಿಡುತ್ತೆ. ಯಾಕಂದ್ರೆ ರೈತರು ಅದನ್ನು ಉಪಯೋಗ ಮಾಡಿರೋದ್ರಿಂದ ಒಳ್ಳೆ ಫಲಿತಾಂಶ ಬಂದಿರೋದ್ರಿಂದ ಹೆಚ್ಚಿನ ರೈತರು ಒಮ್ಮೆ ನಮ್ಮ ಇದಕ್ಕೆ ಬಂದಾಗ ನಮಗೆ ಸಮಸ್ಯೆ ಆಯಿತು. ದಿನಗಳ ಕಳೆದಂತೆಲ್ಲ ನಾವು ಹೆಚ್ಚೆಚ್ಚಾಗಿ ಮಾಡಿ ಹಗಲು ರಾತ್ರಿ ನಮ್ಮ ವಿಜ್ಞಾನಿಗಳು ಮತ್ತು ಕಾರ್ಮಿಕರೆಲ್ಲ ಸೇರಿ ಅದನ್ನು ಮಾಡಿ ಈಗ ಆದಷ್ಟು ಅದರ ಒತ್ತಡವನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಒಂದು ತಿಂಗಳಿಗೆ ಸುಮಾರು 10 ಟನ್ ಅಷ್ಟು ನಾವು ಉತ್ಪಾದನೆ ಮಾಡಿದ್ದೇವೆ. ಸೀಸನ್ ಓರಿಯೆಂಟೆಡ್ ಇರೋದ್ರಿಂದ ಆ ಸೀಸನ್ ಅಲ್ಲಿ ಜಾಸ್ತಿ ಆಗ್ತಕ್ಕಂತ ವ್ಯವಸ್ಥೆ ಆಗಬೇಕು. ಹೌದೌದು, ಅದನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ನಿರೀಕ್ಷೆ ನಮಗೆ ಗೊತ್ತಾಗಲ್ಲ, ಇಷ್ಟೇ ಬೇಕಾಗದ ಇಷ್ಟೇ ಬೇಡಿಕೆ, ಅದನ್ನ ನಮ್ಮ ಒಂದು ಕೆಪಾಸಿಟಿ ನಮ್ಮ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಉತ್ಪಾದನೆ ಮಾಡಿ ರೈತರಿಗೆ ಅನುಕೂಲ ಆಗ್ತದ ಒಂದು ಕಡಿಮೆ ದರದಲ್ಲಿ ಒಳ್ಳೆಯ ಒಂದು ಕ್ವಾಲಿಟಿ ಇದನ್ನು ನಾವು ಕೊಡ್ತಕ್ಕಂಥದ್ದನ್ನು ನಾವು ಪ್ರಯತ್ನ ಪಡ್ತಾ ಇದೀವಿ. ಈಗ ಮುಖ್ಯವಾಗಿ ಕೃಷಿ ಮೇಳದ ಉದ್ದೇಶ ಅಂದ್ರೆ ಕೃಷಿ ಒಂದು ತಾಂತ್ರಿಕತೆಗಳನ್ನ ಕೃಷಿ ವಿಶ್ವವಿದ್ಯಾಲಯ ಮಾಡಿದಂತ ಅಥವಾ ಬಿಡುಗಡೆಗೊಳಿಸಿದಂತ ತಂತ್ರಜ್ಞಾನಗಳನ್ನ ರೈತರಿಗೆ ತಿಳಿಸಿಕೊಡ್ತಕ್ಕಂತ ಒಂದು ಕೃಷಿ ವಿಸ್ತರಣೆ ಅಂತ ಹೇಳ್ತೀವಿ ನಾವು ಇದಕ್ಕೆಲ್ಲ. ಈ ಒಂದು ವಿಸ್ತರಣೆ ಕಾರ್ಯಕ್ರಮಗಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಮೇನ್ ಕ್ಯಾಂಪಸ್ ಅಲ್ಲಿ ಆದ್ರೆ ಅಷ್ಟೇ ಅಲ್ಲ, ಏನು ನಿಮ್ಮ ಇತರ ಅಂಗ ಸಂಸ್ಥೆಗಳು ಬರ್ತವೆ, ಸಂಶೋಧನಾ ಕೇಂದ್ರಗಳು ಬರ್ತವೆ, ಕೃಷಿ ವಿಜ್ಞಾನಗಳ ಕೇಂದ್ರಗಳು ಬರ್ತವೆ, ಅಲ್ಲಿಯೂ ಸಹ ಈ ಒಂದು ವ್ಯವಸ್ಥೆ ಆಗಬೇಕು. ಕೃಷಿ ತಂತ್ರಜ್ಞಾನಗಳನ್ನ ಸಣ್ಣ ಪ್ರಮಾಣದಲ್ಲಿ ರೈತರಿಗೆ ತಿಳಿಸಿಕೊಡ್ತಕ್ಕಂತ ಒಂದು ಸಣ್ಣ ಮೇಳಗಳಾಗಬೇಕು. ಇದಕ್ಕೆ ಮುಂದಿನ ದಿನಗಳಲ್ಲಿ ಇರತಕ್ಕಂತ ಮಾಡತಕ್ಕಂತ ವ್ಯವಸ್ಥೆಗಳಿದಾವ ಹೇಗೆ? ಇದು ಆಕ್ಚುಲಿ ನೀವು ಹೇಳಿದ ಪ್ರಕಾರ ಎಲ್ಲಾ ಒಂದು ಸಂಶೋಧನಾ ಕೇಂದ್ರಗಳಲ್ಲಿ ಸಣ್ಣ ಒಂದು ತರಬೇತಿ ಅಂದರೆ ಫೀಲ್ಡ್ ಡೇಸ್ ಅಥವಾ ಪ್ರಾತ್ಯಕ್ಷಿತಗಳು ಬೇಕೇ ಬೇಕಾಗುತ್ತವೆ. ಎಲ್ಲಾ ಕೇಂದ್ರಗಳಲ್ಲಿ ನಾವು ಇದನ್ನು ಏರ್ಪಾಟು ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಕಳೆದ 2 ವರ್ಷಗಳಲ್ಲಿ ಈ ಕೋವಿಡ್ ಇಂದ ಸಾಕಷ್ಟು ನಾವು ಈ ಒಂದು ಕೃಷಿ ಮೇಳ ಸಹ ನಿಂತೋಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಕೇಂದ್ರದಲ್ಲಿ ಯಾವ ಮುಖ್ಯವಾದ ಬೆಳೆ ಅಂತ ಒಂದು ಬೆಳೆಯನ್ನು ನಾವು ಆಧಾರವಾಗಿಟ್ಟುಕೊಂಡು ಅಲ್ಲಿ ಒಂದು ಮೇಳಗಳನ್ನು ಸಣ್ಣ ಸಣ್ಣ ಮೇಳಗಳನ್ನು ನಾವು ಮಾಡಲಿಕ್ಕೆ ನಾವು ಪಡ್ತಾ ಇದೀವಿ. ಅದರಲ್ಲಿ ಉದಾಹರಣೆ ಹೇಳಬೇಕಂದ್ರೆ ಗುಲ್ಬರ್ಗದಲ್ಲಿ ತೊಗರಿ ಬಗ್ಗೆ ಒತ್ತು ಕೊಟ್ಟು ವ್ಯಾಪಕವಾಗಿ ತೊಗರಿ ಇದ್ದಾಗ ತೊಗರಿಗೆ ಈ ಸರಿ ಒಂದು ರೋಗನೂ ಸಹ ಹೆಚ್ಚಿಗೆ ಬಂದಿದೆ. ಒಂದೇ ಒಂದು ತಳಿನ ಉಪಯೋಗ ಮಾಡೋದ್ರಿಂದ ಒಂದೇ ಬೆಳೆ ಬೆಳೆಯೋದ್ರಿಂದ ಸಹ ಇದಾಗುತ್ತೆ. ಅದಕ್ಕೆ ಬೆಳೆ ಪರವಾಗಿ ಮಳೆನೂ ಜಾಸ್ತಿ ಆಗ್ತಿ ಸರಿ ಮಳೆನೂ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಸೊ ಬೇರೆ ತಳಿ ಬೆಳೆದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಆ ತೊಗರಿ ಬೆಳೆಗೆ ಬಗ್ಗೆ ಎಲ್ಲ ಸಮಗ್ರವಾದ ಮಾಹಿತಿ ನೋಡಿಸಲು ಗುಲ್ಬರ್ಗಾ ಒಂದು ಕೇಂದ್ರ ಒಂದು ತಗೊಂತದೆ. ಅದೇ ರೀತಿ ಭತ್ತದ ಬೆಳೆ ಬೇಕಂದ್ರೆ ಗಂಗಾವತಿ, ಈ ರೀತಿ ಬೇರೆ ಬೇರೆ ಬೆಳೆಗಳ ಬಗ್ಗೆ, ಜೋಳದ ಬೆಳೆ ಬಗ್ಗೆ ಅಗರಿ, ಮತ್ತು ರಾಗಿ ಬೆಳೆ ಬಗ್ಗೆ ಅಗರಿ, ಈ ತರ ಅನೇಕ ಸಂಶೋಧನಾ ಕೇಂದ್ರಗಳಲ್ಲಿ ನಾವು ಅಲ್ಲಲ್ಲಿ ಬೆಳೆಗಳ ಆಧಾರವಾಗಿಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಫೀಲ್ಡ್ ಡೇಸ್ ಅಂತ ಮಾಡಿ ನಾವು ಮಾಡ್ತಾ ಇದೀವಿ. ಈಗ ತಮ್ಮ ಕೃಷಿ ಮೇಳದ ಒಂದು ಥೀಮ್ ಅಥವಾ ತಲೆ ಬರ ಏನಂತಂದ್ರೆ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಅಂತಕ್ಕಂತ ಒಂದು ಇದರ ಮೇಲೆ ನಡೀತಾ ಇದೆ. ಈ ಸಿರಿಧಾನ್ಯಗಳ ಅಭಿವೃದ್ಧಿಗಾಗಿ ವಿಶ್ವವಿದ್ಯಾಲಯ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ? ನಿಮ್ಮಲ್ಲಿ ಸಿರಿಧಾನ್ಯ ಸಂಶೋಧನೆ ವಿಶೇಷವಾಗಿ ಯಾವ ಭಾಗದಲ್ಲಿ ನಡೀತಾ ಇದೆ ವಿಶ್ವವಿದ್ಯಾಲಯದಲ್ಲಿ? ಈಗ ನೀವು ಹೇಳಿದ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ಬೇಡಿಕೆ ಸಾಕಷ್ಟು ದಿನಗಳಲ್ಲಿ ಬರ್ತದೆ. ಕಾರಣ ಏನಪ್ಪ ಅಂತಂದ್ರೆ ಇದಕ್ಕೆ ನಮ್ಮ ಒಂದು ಜೀವನ ಶೈಲಿ ಜೀವನಕ್ಕೆ ಯಾಕಂದ್ರೆ ಬಹಳ ಅತ್ಯವಶ್ಯಕವಾಗಿರತಕ್ಕಂತ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಒಂದು ಧ್ಯೇಯವಾಗಿ ಇಟ್ಟುಕೊಂಡು ಇದರಿಂದ ಈ ಸಿರಿಧಾನ್ಯಗಳ ನಾವು ಊಟಕ್ಕೆ ಉಪಯೋಗಿಸೋದ್ರಿಂದ ನಮ್ಮಲ್ಲಿ ಸಕ್ಕರೆ ಅಂಶ ನಿಧಾನವಾಗಿ ಬಿಡತಕ್ಕಂತ ಒಂದು ಇದರಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ನಿಧಾನಕ್ಕೆ ಬಿಡ್ತವೆ. ಇವು ಒಳ್ಳೆ ಆಹಾರಕ್ಕೆ ಒಳ್ಳೇದು. ಅದಕ್ಕೆ ನಾವು ನಮ್ಮ ಒಂದು ಕೇಂದ್ರಗಳಲ್ಲಿ ಈಗ ಆಲ್ರೆಡಿ ನಗರಿಯಲ್ಲಿ ಹೊಸ ಒಂದು ತಳಿಯನ್ನು ಸಹ ಬಿಡುಗಡೆ ಮಾಡಿದೀವಿ ಈ ನವಣೆಯಲ್ಲಿ. ಸೊ ಅದೇ ರೀತಿ ರಾಗಿಯಲ್ಲಿ ಸಹ ಹೊಸ ತಳಿಯನ್ನು ಬಿಡುಗಡೆ ಮಾಡಿದೀವಿ. ಅದಲ್ಲದೆ ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಒಂದು ಸಂಸ್ಕರಣೆ ಅಂತ ಇದೆಯಲ್ಲ, ಅಂತ ಒಂದು ಸಂಸ್ಕರಣೆ ಅತ್ಯುನ್ನತ ರಾಷ್ಟ್ರ ಮಟ್ಟದಲ್ಲಿ ಬೇಡಿಕೆ ಇರತಕ್ಕಂತ ಒಂದು ಸಂಸ್ಕರಣೆ ನಮ್ಮ ಕೇಂದ್ರದಲ್ಲಿದ್ದಾವೆ. ಅದರಲ್ಲಿ ಡಾಕ್ಟರ್ ನಿಡೋಣಿ ಅಂತ ವಿಜ್ಞಾನಿ ಇದ್ದಾರೆ, ಅವರು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಒಂದು ನಮ್ಮ ಈ ಭಾಗದಲ್ಲಿ ಬರ್ತಕ್ಕಂತ ಅವರೇ ಸಹ ಒಂದು ಸ್ಟಾರ್ಟ್ಅಪ್ ಮಾದರಿಯಲ್ಲಿ ಮಾಡಿಕೊಂಡು ಅವರು ಒಕ್ಕಣೆ ಮಾಡಿಕೊಂಡು ಸಂಸ್ಕರಣೆ ಮಾಡಿಕೊಂಡು ಮಾಡತಕ್ಕಂತ ಒಂದು ವ್ಯವಸ್ಥೆ ನಮ್ಮ ಒಂದು ಕೇಂದ್ರದಲ್ಲಿದೆ. ಈಗ ಆಲ್ರೆಡಿ ಕಳೆದ ಬಾರಿ ನಮ್ಮ ಮುಖ್ಯಮಂತ್ರಿ ಆಗಿರಬಹುದು ಮತ್ತು ಕೇಂದ್ರದ ಹಣಕಾಸು ಮಂತ್ರಿಗಳು ಅವರು ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಾರೆ. ಅದರಿಂದ ಇಲ್ಲಿ ಸಿರಿಧಾನ್ಯಗಳ ಒಂದು ಸಂಸ್ಕರಣೆ ಘಟಕ ಮತ್ತು ಅದಕ್ಕೆ ಉತ್ಪಾದನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸುವ ಜೊತೆಗೆ ಹೆಚ್ಚೆಚ್ಚು ನಮ್ಮ ರೈತರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ನಾವು ಸದಾ ಸಿದ್ಧ ಇದೆ ಅಂತ ಹೇಳ್ತಾನೆ. ಈಗ ಕೊನೆಯದಾಗಿ ಏನಂತಂದ್ರೆ, ಯಾವುದೇ ಒಂದು ವಿಶ್ವವಿದ್ಯಾಲಯ ಮುಂದೆ ಬರಬೇಕು, ರೈತರಿಗೆ ಒಳ್ಳೆಯ ಒಂದು ಸೇವೆಯನ್ನು ಕೊಡಬೇಕು, ಒಳ್ಳೆ ತಂತ್ರಜ್ಞಾನಗಳನ್ನು ರೈತರ ಹೊಲಗಳಿಗೆ ಮುಟ್ಟಿಸಬೇಕಾಗಿತ್ತಂದ್ರೆ ಅಲ್ಲಿ ಒಂದು ಸಂಶೋಧನೆ ಮತ್ತು ವಿಸ್ತರಣೆ ಬಹಳಷ್ಟು ಅತ್ಯಂತ ಶಕ್ತಿಶಾಲಿ ಆಗಿರಬೇಕು. ಅದು ಶಕ್ತಿಶಾಲಿ ಆಗಿತ್ತಪ್ಪ ಅಂತಂದ್ರೆ ಎಲ್ಲಾ ಒಂದು ತಂತ್ರಜ್ಞಾನಗಳು ರೈತರ ಕ್ಷೇತ್ರಗಳಿಗೆ ಹೋಗುತ್ತವೆ. ಜೊತೆಗೆ ಇನ್ನೊಂದು ಸಂವಹನ ಅಂತ ಹೇಳ್ತೀವಿ ನಾವು, ಕಮ್ಯುನಿಕೇಶನ್ ಏನ್ ಮಾಡಿರ್ತಿರೋದೆಲ್ಲ ಬೇರೆ ಬೇರೆ ಒಂದು ಮಾಧ್ಯಮಗಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆಗಳು ಆಗಬೇಕು. ಇವು ಮೂರು ಹೆಚ್ಚಿನ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ. ಇದಕ್ಕೆ ತಾವು ಯಾವ ರೀತಿ ಒಂದು ಯೋಜನೆಯನ್ನು ಹಾಕೋತಾ ಇದ್ದೀರಿ? ಯಾಕಂದ್ರೆ ಈಗ ವಿಸ್ತರಣೆ ಮತ್ತು ಸಂಶೋಧನೆ ನಮ್ಮ ಕೇಂದ್ರದಲ್ಲಿ ಈಗಾಗಲೇ ಸಂಶೋಧನೆಗೆ ಸಾಕಷ್ಟು ನಾವು ಒತ್ತು ಕೊಟ್ಟು ಇದು ಮಾಡಿದೀವಿ. ಇನ್ನ ಕೆಲವು ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ಎಲ್ಲಾ ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ, ಅದರ ಜೊತೆಗೆ ನಮ್ಮ ವಿಸ್ತರಣ ಘಟಕಗಳು ವಿಸ್ತರಣ ಕೇಂದ್ರಗಳು ಇದಾವೆ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಹೆಚ್ಚಿನ ಒಂದು ನಮ್ಮ ಒಂದು ಸಿಬ್ಬಂದಿ ಸ್ವಲ್ಪ ಅಲ್ಲಲ್ಲಿ ಕೊರತೆ ಇದೆ. ಆ ಕೊರತೆಯನ್ನು ಸಹ ನಿಭಾಯಿಸಕ್ಕೆ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಟ್ಟು ಆ ಒಂದು ಕಾರ್ಯಚಟುವಟಿಕೆಗಳನ್ನು ಅತ್ಯಂತ ಜಾಗರೂಕತೆಯಿಂದ ಮತ್ತು ಉತ್ಸಾಹದಿಂದ ಮಾಡತಕ್ಕಂಥ ವಿಜ್ಞಾನಿಗಳನ್ನು ಅಲ್ಲಿ ಮಾಡಿ ರೈತರ ಒಂದು ಎಲ್ಲಾ ಕಷ್ಟಗಳಿಗೆ ನಾವು ಸ್ಪಂದಿಸಲಿಕ್ಕೆ ಸದಾ ಸಿದ್ಧರಿದೆ ಅಂತೇಳಿ ಈಗಾಗಲೇ ಸಾಕಷ್ಟು ನಮ್ಮ ಗುಲ್ಬರ್ಗೆ ಕೆವಿಕೆ ಆಗಿರಬಹುದು, ಬೀದರ್ ಕೆವಿಕೆ ಆಗಿರಬಹುದು, ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ತದೆ ಎಲ್ಲಾ ಕೆವಿಕೆಗಳು, ರಾಯಚೂರು ಕೆವಿಕೆಯಲ್ಲಿ ಆಗಿರಬಹುದು, ಗಂಗಾವತಿ ಕೆವಿಕೆಯಲ್ಲಿ, ಅಗ್ರಿ ಕೆವಿಕೆಯಲ್ಲಿ ಎಲ್ಲಾ ವಿಜ್ಞಾನಿಗಳ ಒಂದು ಇದಾರೆ. ಅವರ ಒಂದು ಸಿಬ್ಬಂದಿಯ ಸಹಕಾರದೊಂದಿಗೆ ಒಳ್ಳೊಳ್ಳೆ ಕೆಲಸಗಳು ನಡೀತಿದ್ದಾವೆ. ಅದರ ವಿಸ್ತರಣೆಗೂ ಇನ್ನ ಹೆಚ್ಚಿನ ಒಂದು ಸಿಬ್ಬಂದಿಯನ್ನು ಒದಗಿಸಿ ಒಳ್ಳೆ ರೀತಿಯಿಂದ ರೈತರಿಗೆ ಮಾಹಿತಿ ಮುಟ್ಟಲಿಕ್ಕೆ ಸದಾ ಸಿದ್ಧ ಇದನ್ನಂತಂದು ಹೇಳ್ಕೊಳ್ತೇನೆ. ಒಳ್ಳೆಯದು ಡಾಕ್ಟರ್ ಹನುಮಂತಪ್ಪರೇ. ಇದೇ ತಿಂಗಳು 10-12 ನಡೀತಕ್ಕಂತ ಕೃಷಿ ಮೇಳ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೀತಾ ಇದೆ. ಕೊನೆಯದಾಗಿ ರೈತರಿಗೆ ಏನ್ ಹೇಳ್ತೀರಿ, ಈ ಒಂದು ಕೃಷಿ ಮೇಳ ಕುರಿತು ಯಾವ ರೀತಿ ಅವರಿಗೆ ಸಂದೇಶ ಕೊಡ್ತೀರಿ? ಕೊನೆಯದಾಗಿ ಹೇಳಬೇಕಂದ್ರೆ ಈ ಒಂದು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನಾನು ಕಲ್ಯಾಣ ಕರ್ನಾಟಕದ ಭಾಗ ಮತ್ತು ನಮ್ಮ ರಾಜ್ಯದ ಇತರ ಭಾಗದ ರೈತ ಬಾಂಧವರು ಈ 3 ದಿನಗಳ ಅವಧಿಯಲ್ಲಿ ಕೃಷಿ ಮೇಳದಲ್ಲಿ ಭಾಗವಹಿಸಿ ಅಗತ್ಯ ಮಾಹಿತಿಯನ್ನು ಪಡೆದುಕೊಂಡು ಅವರ ಒಂದು ಜಮೀನುಗಳಲ್ಲಿ ಅಳವಡಿಸಿಕೊಂಡು ಅವರ ಒಂದು ಇನ್ಕಮ್ ಅನ್ನು ಹೆಚ್ಚಿಸಬೇಕು, ಒಳ್ಳೆ ಮಾಹಿತಿಯನ್ನು ಪಡೆದು ಅವರು ಅದನ್ನು ಉಪಯೋಗಿಸಿಕೊಂಡಲ್ಲಿ ಮಾತ್ರ ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಒಂದು ಇದಾಗುತ್ತೆ ಅಂತ ಹೇಳ್ತಾ ಎಲ್ಲ ರೈತರಿದ್ರು ಸದುಪಯೋಗ ಪಡ್ಕೋಬೇಕಂತ ಮತ್ತೊಮ್ಮೆ ನನ್ನ ರೈತ ಬಾಂಧವರನ್ನು ವಿನಂತಿಸುತ್ತೇನೆ. ಒಳ್ಳೆ ಸರ್, ಇದುವರೆಗೂ ರೈತರಿಗೆ ಕೆಲವೊಂದಿಷ್ಟು ಕೃಷಿ ಮೇಳ ಕುರಿತಾದಂತಹ ಉಪಯುಕ್ತವಾದಂತಹ ಮಾಹಿತಿ ನೀಡಿದ್ದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ನಮಸ್ತೆ. ಇಲ್ಲಿ ತನಕ ಜನವರಿ 10-12 ರಾಯಚೂರಿನಲ್ಲಿ ನಡೆಯಲಿರುವ ಕೃಷಿ ಮೇಳ 2023 ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಎಂ ಹಣಮಂತಪ್ಪ ಅವರಿಂದ ಮಾಹಿತಿಯನ್ನ ಮಾಡಿಕೊಂಡಿರಿ. ಈಗ ಕೇಳೋಣ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು. ಶಿವಕ ಎರಡು ದಿನ ಆಯ್ತು, ಏನ್ ಸುದ್ದಿ? ಹೌದು, ನಾನು ಅದೇ ನೆನ್ಸ್ಕೊಳ್ಳಿಗತ್ತಿದ್ದೆ. ಎಷ್ಟ್ ದಿನ ಆಯ್ತು ರಾಜಣ್ಣ ಊರಾಗ ಇದ್ದಾನೋ ಇಲ್ಲೋ, ಇದ್ರ ಬರವ ಇದ್ದಂಗಿಲ್ಲ, ಯಾಕೋ ಬಂದಿಲ್ಲ ಅಂತ ಅನ್ಕೊಳ್ಳಿಗತ್ತಿದ್ದೆ ನೋಣ. ಏನ್ ಹಿಂಗೆ ಸಂಸಾರ ಅಂತ ತಿಪ್ಪು ನೋಡು. ಅಯ್ಯೋ ಏನಪ್ಪ ನಿನ್ ಸಂಸಾರ, ಭಾರಿ ಆಯ್ತು ಬಿಡಪ್ಪ. ಯಾರು ಇರ್ಲ ಸಂಸಾರ ನೀವ್ ಒಬ್ಬತ್ತಿಗೆ ಅದನ್ನೇ ನೋಡು. ನಾ ಯಾರಿಗಿರ್ಲಾರ ಸಂಸಾರ ಅಂದೇನು, ನನ್ನ ಸಂಸಾರ ತಿಪ್ಪಲ ಅಂತ. ಅದೇ ಎಲ್ಲಾರು ತಿಪ್ಪಲೇ ಇರ್ತಾವ ಸಂಸಾರಿಗಳು, ಯಾವ್ದು ಚಲೋ ಇರಂಗಿಲ್ಲ. ಯಾರ್ ನಾವ್ ಖುಷಿ ಇದ್ದೀವಿ ಅಂತ ಹೇಳ್ತಾರ ಹೇಳ ನೋಡೋಣ. ಅಂತಂದ್ರೆ ನಂಗೆ ಒಂದು ಉತ್ತರ ಏನ್ ಹೇಳು, ಈ ಸಂಸಾರದಾಗ ಹೇಗೆ ನಾವು ಖುಷಿಯಿಂದ ನಕ್ಕೋತಿರ್ಬೇಕು? ಹಾ, ಈಗ ನಾವ್ ಇದ್ದೀವಲ್ಲ ಹಿಂಗ ಇರ್ಬೇಕು. ಏನಿದ್ರು ಖುಷಿ ಖುಷಿ ಇರ್ಬೇಕು. ಸಂಸಾರದಾಗ ಎಲ್ಲಾನು ತಾಪತ್ರಯಗಳು ಇರ್ತಾವಪ್ಪ, ಅವು ಅಲ್ಲಿ ಬಿಡ್ಬಿಡ್ಬೇಕು. ಸ್ವಲ್ಪ ನಾವು ಖುಷಿಯಿಂದ ಇರ್ಬೇಕು. ಅಂದ್ರೆ ಆ ತಾಪತ್ರ ಹೆಚ್ಚಿ ಒಳಗೆ ಮುಳುಗಬಾರ್ದು, ಸುಮ್ನೆ ತಗೋಬೇಕು ಲೈಟ್ ಆಗಿ. ಏನ್ ಸಂದರ್ಭ ಇರ್ತದ, ಯಾವ ಮಾತುಗಳು ಇರ್ತಾವ, ಅದ್ರ ತಕ್ಕಂಗೆ ಮಾತಾಡಬೇಕು, ಬಿಟ್ಟು ಬಿಡಬೇಕು. ಆಮೇಲೆ ಅದ್ರಲ್ಲಿ ಎಷ್ಟು ಸಾಧ್ಯ ಐತೋ ಅದಕ್ಕೆ ಪ್ರಯತ್ನ ಮಾಡಬೇಕು, ಸರಿ ಮಾಡ್ಲಿಕ್ಕೆ, ತಿಳಿ ಮಾಡ್ಲಿಕ್ಕೆ. ಹೌದು, ನಾವು ಚಿಂತೆ ಮಾಡ್ಕೋತ ಕೂತ್ಕೊಂಡ್ರೆ ಏನಾಗ್ತದ, ಯಾವ್ದು ಸಾಲ್ವಾಗಂಗಿಲ್ಲ. ಚಿಂತೆ ಬೇರೆ ವಿಚಾರ ಬೇರೆ. ಚಿಂತೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು, ವಿಚಾರ ಮಾಡು, ವಿಚಾರ ಮಾಡು. ಏನ್ ದೊಡ್ಡ ಮಾತಾಡ್ ಬಾರಿ ಅವಾಗ ಇಲ್ಲ ಖರೆ ನೋಡು. ಯಾಕಂತಂದ್ರ ಬಹಳ ಮಂದಿ ನಾವ್ ಏನ್ ಮಾಡ್ತೀವಿ, ಒಂದ್ ವಿಷಯ ಇಟ್ಟುಕೊಂಡು ಚಿಂತೆ ಮಾಡ್ತೀವಿ. ಹೌದು, ಚಿಂತೆ ಮಾಡೋದ್ರಿಂದ ಕೆಲಸ ಮಾಡ್ಲಿಕ್ ಆಗೋದಿಲ್ಲ, ಆಗಂಗಿಲ್ಲ, ತಲೆಬಜ್ಜೆ ಆಗ್ತದ, ಆಮೇಲೆ ಉತ್ಸಾಹ ಕಡಿಮೆ ಆಗ್ತದ. ಆದ್ರೊಳಗ ಏನೋ ಒಂದ್ ಕೆಲಸ ಮಾಡ್ಲಿಕ್ಕೆ ಅಲ್ಲೊಂದು ಎಡವಟ್ಟ ಆಗ್ತದೆ. ಆಮೇಲೆ ಅದಕ್ಕ ಬರೀ ಚಿಂತೆ ಮಾಡ್ಕೋತ ಕೂತೀವಿ ಅಂದ್ರೆ ದಾರಿ ಸಿಗಂಗಿಲ್ಲಪ್ಪ ಅಲ್ಲೇ. ಹೌದು, ಯಾವ್ದೋ ಒಂದ್ ವಿಚಾರ ಹಚ್ಕೊಂಡ್ತಂದ್ರೆ ಬರೀ ಅದೇ ತಲೆಗೆ ಕೂತಿರ್ತದ, ಏನ್ ಮಾಡ್ಬೇಕು ಅದಕ್ಕಂತ ಗೊತ್ತಾಗಂಗಿಲ್ಲ, ಏನಾಗುದಿಲ್ಲ. ಅದಕ್ಕ ಶೋಭಕ ನಾನು ಅದನ್ನ ಹೋಗಿ ಚಲೋ ಒಂದು ಮಾತು ಹೇಳ್ದೆ. ಈಗ ನಮ್ಗೇನ ಸಮಸ್ಯೆ ಇದ್ದು ಅಂತ ಇಟ್ಕೊಂಡು, ಹೌದು, ನಮಗ್ ಬಹಳಷ್ಟು ಸಲ ಏನಾಗ್ತದೆ ಅಂತಂದ್ರ ಸಮಾಜದ ಚಿಂತೆ ಆಗ್ತದೆ. ನಾ ಇದು ವಿಷಯ ಶೋಭಕನ್ ಹೇಳ್ಕೊಳ್ಳೇ ಬೇಡ, ಶೋಭಕ್ ಹೇಳ್ಕೊಂಡ್ರೆ ಏನಂತಾಳೋ ಏನೋ, ಇದು ವಿಚಾರ ಮಾಡ್ತಿರ್ತೀವಿ. ಹೌದು, ನಾ ಆಗ್ಲಿ ನೀ ಆಗ್ಲಿ ಸಾಮಾನ್ಯವಾಗಿ ಎಲ್ಲರೂ ವಿಚಾರ ಮಾಡ್ತಾರೆ. ಇಲ್ಲಿ ನನ್ಗೇನು ವಿಚಾರ ಅಂತಂದ್ರೆ ಶೋಭಕ, ಯಾವಾಗ ಒಂದು ಸಮಸ್ಯೆ ಇದೆ ನನಗೆ, ಹೌದು, ಆ ಸಮಸ್ಯೆಗೆ ನನ್ನಿಂದ ಒಂದು ಪರಿಹಾರ ಆಗಲ್ ಹೊಂಟದ, ಒಂದ್ ಹಾದಿ ಸಿಗಲ್ ಹೊಂಟದ ಅಂದಲ್ಲ, ಶೋಭಕ ಅಥವಾ ಯಾರು ನನಗೆ ವಿಶ್ವಾಸಕರ ಅವ್ರ ಹತ್ರ ನಾ ಚರ್ಚೆ ಮಾಡಿದ್ರ ಪರಿಹಾರ ಸಿಗಬಹುದು ಸಿಗ್ಲಿಕ್ಕಿಲ್ಲ, ಆದ್ರೆ ಮನಸ್ಸಿನ ಹಲಕೆ ಆಗ್ತದೆ. ಇದು ಖರೆ ಅದ ನೋಡು, ಯಾಕಂದ್ರೆ ನಮ್ ನಮ್ಮ ವಿಚಾರಗಳೇನಂತಾರಲ್ಲ, ಒಂದೇ ತರದ ವಿಚಾರಗಳು, ಆಮೇಲೆ ಅವ್ರ ಹತ್ರ ಹೇಳ್ಕೊಂಡ್ರೆ ನನಗೆ ಏನಾದ್ರು ಸಮಾಧಾನ ಆಗ್ತದೆ ಅಂತ ಅನ್ನೋದಿರ್ತದಲ್ಲ, ಅಂತವ್ರ ಮುಂದೆ ಯಾವುದೇ ವಿಚಾರ ಇರಲಪ್ಪ ಮನೇದು, ಯಾವ್ದೇ ಗಂಡ ಹೆಂಡತಿದಿರ್ಬೋದು, ಮಕ್ಕಳದಿರ್ಬೋದು, ಸಂಸಾರದ ಏನೇ ತಾಪತ್ರ ಇರ್ಬೋದು, ಕುತ್ಕೊಂಡು ವಿಚಾರ ಮಾಡ್ಬೇಕಪ್ಪ. ಹಿಂಗಾಗ್ಲಿಕ್ಕತ್ತದ ನನಗ, ಏನ್ ಮಾಡ್ಬೇಕು ಅಂತ ತಿಳಿವಲ್ದಾಗೇದ, ಅಥವಾ ಆಗ್ಲಿಕ್ಕತ್ತದ ಅಂದ್ರಾಯ್ತು, ಯಾವ ತಾವ ಮಾತುಗಳು ಬಂದೇ ಬಿಡ್ತಾವ, ಹಿಂಗ್ ಮಾಡಬಹುದು ಅಂತ ಹೇಳಿ. ಹೌದು, ಅದಕ್ಕೆ ಸರಿ ಅನ್ಸಿದ್ರ ಒಪ್ಕೊಳ್ಬಹುದು, ಬ್ಯಾಡ್ ಅಂದ್ರೆ ಇನ್ನೊಂದು ದಾರಿ ಕಂಡುಕೊಳ್ಬಹುದು. ಅಂದ್ರೆ ಇನ್ನೊಬ್ರ ಕಡೆಯಿಂದ ಕೇಳಿದಾಗ ಏನಾಗ್ತದೆ, ಸ್ವಲ್ಪ ನಮಗ ಹೌದು ಸಮಾಧಾನ ಸಿಗ್ತದೆ, ಸಮಾಧಾನ ಸಿಗ್ತದೆ, ಏನೋ ಒಂದು ಹಾದಿ ಸಿಗೋ ಸಾಧ್ಯತೆಗಳು ಇರ್ತವೆ. ಹೌದು ಹೌದು ಹೌದು, ಅದಕ್ಕೆ ನಾವು ಶೇರ್ ಮಾಡ್ಕೊಳ್ಳೋದು, ಇನ್ನೊಬ್ರ ಜೊತೆಗೆ ಮಾತಾಡ್ಕೊಳ್ಳೋದು, ಇದು ಬಹಳ ಮುಖ್ಯದ. ಇನ್ನೊಂದು ನನಗೆ ಏನೋ ಒಂದು ವಿಷಯ ಹೇಳ್ಬೇಕಂದ್ರೆ, ನೀ ಹೇಳೋದಕ್ಕಿಂತ ಮೊದ್ಲ ನನಗೆ ಇನ್ನೊಂದು ವಿಷಯ ಗೊತ್ತಾಗದಪ್ಪ ಊರಾನ್ ಮಂದಿದು. ಏನ್ ಮತ್ತೆ? ಅದಕ್ಕೆ ನಿನಗ ದಾರಿ ಕೈಲಿಕತ್ತಿದ್ದೇನ, ಎಷ್ಟ್ ದಿನ ಆಯ್ತು ಯಾಕ ಬರವಲ್ಲ ನೀವ ಅಂತ ಹೇಳಿ. ಕೆಲಸ ಹೇಳಿ ನಂಗೆ ದಾರಿ ನೋಡಿದ್ದೀನಿ, ನಿನ್ ಸಲುವಾಗಿ ನನ್ ಸಲುವಾಗಿ ಎಲ್ಲಾರ ಸಲುವಾಗಿ ಅದ ಇದು ವಿಷಯ. ನಾನು ಒಬ್ಬಾಕೆಗೆ ಸಂಬಂಧಪಟ್ಟದ್ದಲ್ಲ. ಏನಂತಂದ್ರ, ಈಗ ನಮ್ಮೂರಾಗ ಒಂದ್ ಏನೋ ಎರಡ್ ರಂಗ ಬಡ್ಡಿ ಕೊಡ್ತೀವಿ, ಮೂರ್ ರಂಗ ಬಡ್ಡಿ ಕೊಡ್ತೀವಿ, ಐದ್ ರಂಗ ಬಡ್ಡಿ ಕೊಡ್ತೀವಿ, ಆಮೇಲೆ ಇಂತಿಷ್ಟು ಗಿಫ್ಟ್ಗಳು ಕೊಡ್ತೀವಿ, ವಾರಕ್ಕೆ ಇಷ್ಟು ರೊಕ್ಕ ಹಾಕ್ರಿ, 15 ದಿನಕ್ಕೆ ಇಷ್ಟು ರೊಕ್ಕ, ತಿಂಗಳಿಗೆ ಇಂತಿಷ್ಟು ಅಂತ ಅನ್ನಂಗ್ ಹಿಂಗೇನು ಕ್ಯಾಟಗರಿ ಬೇರೆ ಬೇರೆ ಮಾಡ್ಕೊಂಡಾರಂತಪ್ಪ. ಅದು ರೊಕ್ಕ ಹಾಕಿದ್ರ ಬರ್ತಾವೋ ಹೋಗ್ತಾವೋ, ಅದ ಏನ್ ರಿಜಿಸ್ಟರ್ ಅದನ್ನೋ ಇಲ್ಲೋ, ನನಗ್ ಬೇರೆ ಅವ್ರು ಬಂದು ಕೇಳಿದ್ರಪ್ಪ ನಮ್ ಸಂಘದವ್ರು, ಹಿಂಗಿಂಗ್ ಅದರಿ ಅಕ್ಕವ್ರೆ ಹ್ಯಾಂಗ್ ಮಾಡಣು. ನಾ ಇನ್ನ ಹಾಕಿಲ್ಲ, ನಾ ಎಂತ ಇಂತ ಕೆಲಸ ಮಾಡ್ಲಿಕ್ಕೆ ಹೋಗ್ತೀನಿ ಅಪ್ಪ, ನಾ ಮಾಡಿಲ್ಲ. ಆದ್ರೆ ಕೇಳಿದವ್ರಿಗೆ ನಾ ಹೇಳಿನಿ, ಇನ್ನೊ ಸ್ವಲ್ಪ ದಿನ ತಡೀರಿ, ರಾಜಣ್ಣ ಬರ್ತಾನ, ಸ್ವಲ್ಪ ಹೊರಗೆಲ್ಲ ತಿರುಗಾಡ್ಕೊಂಡು ಬಂದಿರ್ತಾನ, ಗೊತ್ತಾಗ್ತದ ವಿಷಯ, ನಮ್ ನಮಗೆ ಗೊತ್ತಾಗಂಗಿಲ್ಲ. ಹೆಣ್ಣು ಮಕ್ಕಳಿಗೆ ಅಷ್ಟು ಯಾಮಾರಿಸಿ ಬಿಡ್ತಾರಪ್ಪ ಮಂದಿ. ಇದು ಬರಬ್ಬರ್ ನೋಡ್ರಿ, ಅದಕ್ಕೆ ಸ್ವಲ್ಪ ಗಂಡಸರು ಇರ್ಲಿ ನೋಡಮ್ಮ, ಅವ್ ಏನಂತ ನೋಡ್ಕೊಂಡು ವಿಚಾರ ಮಾಡಮ್ಮ ಅಂತ ಹೇಳಿ ಕೊಡ್ಸಿನ ಅವ್ರಿಗೆ.

ಅವರು ನಮಗೆ ಹೇಳಿದಂಗ ಸಾರ್ವಜನಿಕರು ಹೇಳಿದಂಗ ಪೊಲೀಸರು ಹೇಳಿಕಾಗ್ತೀನ ಆಗಂಗಿಲ್ಲ ಖರೇನ ಅಲ್ಲಿ ಏನಿದ್ದ ಕರೆ ಹೇಳಬೇಕಾಗ್ತದಲ್ಲ ಹೌದಲ್ಲ ಈ ಕೆಲಸ ನಾವು ಮಾಡ್ಬೇಕು ನಾ ಬಹಳ ಸಲ ಪೇಪರ್ ನಾಗ ಓದ್ತೀನಿ ಏನಂತಂದ್ರೆ ಎಲ್ಲ ಆದ್ಮೇಲೆ ಎಲ್ಲರೂ ಪೊಲೀಸ್ ಹೌದು ನಮ್ಗೆ ಅನ್ಯ ಆಗಿದ್ರಿ ನಮ್ ಮೋಸ ಆಗಿದ್ರಿ ಇಷ್ಟು ರೊಕ್ಕ ಹಾಕಿನಿ 50 ಲಕ್ಷ ಹಾಕಿನಿ 10,000 ಹಾಕಿನಿ ಲಕ್ಷ ಗಟ್ಟಲೆ ಹಾಕಿದ್ರಿ ಅಲ್ಲ ಎಲ್ಲ ಆದ್ಮೇಲೆ ಹೇಳಕ್ಕಿಂತ ಹಾಕ ಮುಂದ ಯಾರಿಗಾರ ಕೇಳಿರಿ ಅದೇ ಬಂದ ನೋಡ ಪ್ರಾಬ್ಲಮ್ ಈಗ ಅದಕ್ಕ ನೀನ್ ಈಗ ಹಾಕೋದಕ್ಕಿಂತ ಮೊದಲು ಕೇಳಿದ್ದೀಯಲ್ಲ ಇದನ್ನ ನಾವು ಎನ್ಕ್ವೈರಿ ಮಾಡ್ಬೇಕು ಒಂದ್ 4 ಮಂದಿ ಕಲ್ತು ಪರಿಶೀಲನೆ ಕುಕ್ಕೋದು ಹೌದು ಕೇಳೋದು ನೋಡ್ರಿ ಸಾಹೇಬ್ರೆ ಹಿಂಗ ನಡೆದ ನಮ್ಮೂರೊಳಗ ಮತ್ತಿದ್ ಹೆಂಗಂತೀರಿ ಅಂತಂದ್ರೆ ಅವ್ರು ಎನ್ಕ್ವೈರಿ ಮಾಡಿ ಹೇಳ್ತಾರ ಸ್ವಲ್ಪ ದಿನ ತಡಿಬೇಕಷ್ಟೇ ತಡಿ ಅವಸರ ಮಾಡ್ಕೋಬಾರ್ದು ಅದಕ್ಕ ಸೇಫ್ ಅಂತಂದ್ರೆ ಬ್ಯಾಂಕ್ ಇಡೋದು ಖರೆಯಪ್ಪ ಅದು ಇದು ಮಾಡೋದಕ್ಕಿಂತ ಬ್ಯಾಂಕ್ ಅಂತೂ ಬೇಕಾದಷ್ಟು ಅದಾವಲ್ಲಪ್ಪ ಸರ್ಕಾರಿ ಬ್ಯಾಂಕ್ ಅದ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಹೌದು ಹೌದು ಪಬ್ಲಿಕ್ ಅಂಡರ್ ಸೆಕ್ಯೂರಿಟಿ ಅಲ್ಲ ಹೌದು ಇಂತ ಬ್ಯಾಂಕ್ ದುಡ್ಡು ಇಟ್ರೆ ಪೋಸ್ಟ್ ಆಫೀಸ್ ಅದ ಖರೆ ಅದ ಪೋಸ್ಟ್ ಆಫೀಸ್ ದುಡ್ಡು ಇಟ್ರೆ ಸರ್ಕಾರದ ಸಂಸ್ಥೆ ಅದ ಖರೆ ಎಲ್ಲಿ ಹೋಗಂಗಿಲ್ಲ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಹೌದು ನಮ್ಗೆ ಯಾವಾಗ ಬೇಕು ರೊಕ್ಕನು ಇರ್ತಾವ ರೊಕ್ಕ ಇರ್ತಾನೆ ಯಾವಾಗ ಬೇಕು ಅವಾಗ ತಗೋಬಹುದು ಖರೆ ಅದ ಆಮೇಲೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತದಾವ ಇಂತ ಸಾಕಷ್ಟು ಸ್ಕೀಮ್ಗಳದಾವ ಖರೆ ಅದನ್ನ ನಾವು ತಿಳ್ಕೊಂಡು ಎಲ್ಲಿ ನಮಗ್ ಸೇಫ್ ಅನಿಸ್ತದ ಎಲ್ಲಿ ನಮಗ್ ಸುರಕ್ಷಿತ ಅನಿಸ್ತದ ಅಲ್ಲೊಂದ್ 10 ರೂಪಾಯಿ ಕಡಿಮೆ ಬರೋದಾಕ ಗಂಟೆ ಹೋಯ್ತಂದ್ರೆ ಏನ್ ಮಾಡಿದೀನಿ ಬಡ್ಡಿ ಆಸೆಗೆ ಹಾ ಹಂಗೆ ಆಗ್ತದ ಮತ್ತ ಬಡ್ಡಿ ಆಸೆ ಗಂಟು ಕಳ್ಕೊಂಡ್ರ ಅಂತಾರಲ್ಲ ಮತ್ತ ನೋಡಿನೇ ಅದ ಇವತ್ ಬಂದು ಹೌದ ಅದ ಯಾವ ಕಾಲಕ್ಕೂ ಅದಪ್ಪ ಅದು ಯಾವ ಕಾಲಕ್ಕೂ ಅಂತ ಬಡ್ಡಿ ಆಸೆಗೆ ಗಂಟು ಕಳ್ಕೊಂಡ್ರು ನಿನಗೆ ಯಾವ ಶಾಣೆ ಅಂತಾನ ಹೌದು ಖರೆ ಹೌದು ಅದ್ರೊಳಗ ಎಷ್ಟು ಅರ್ಥ ಗರ್ಭಿತದ ಶಿವಕ್ಕೆ ಮಾತು ಖರೇನೇ ಅದಪ್ಪ ಖರೆ ಯಾಕಂದ್ರ ಸಾಕಷ್ಟು ಮೆಹನತ್ ಮಾಡಿ ದುಡದ ಹಣ ಇರ್ತದ ಅದು ಯಾಕಡೆ ಹೋದು ಅಂತಂದ್ರ ಎದಿ ಹೊಡ್ಕೊಂಡು ಸಾಯ್ತಾವ ನಮ್ಮ ಮಂದಿ ಬಹಳ ಮಂದಿ ಅಂತ ಮಗಳು ಲಗ್ನಕ್ಕ ಅಂತ ಇಟ್ಟಿದ್ರಿ ಹೌದು 2 ಲಕ್ಷ 2 ಲಕ್ಷ ಹೋಗಿ 2 ಲಕ್ಷ 50 ಸಾವಿರ ಆಗ್ತದ ಹಾಕಿದ್ರಿ ಹಂಗೆ ಆಗ್ತದ ಹಳ್ಳಿ ಊರಾಗಿನ ಮಂದಿ ರೊಕ್ಕನೇ ಬಹಳ ನೋಡಿರಂಗಿಲ್ಲ ಒಮ್ಮೆ ಬರ್ತಾವ ಈಸ ಅಂತ ಕೂಡಲೇ ಒಂದ್ ದೊಡ್ಡ ಕೆಲಸ ಆಗ್ತದಲ್ಲ ಅನ್ನೋದೊಂದಿರ್ತದ ಅವರಿಗೆ ಆಶೆ ಅನ್ನೋದ್ರ ಆಶೆ ದುಃಖಕ್ಕೆ ಕಾರಣ ಅನ್ನೋದ್ ಹೇಳೋದ ನಾನುಡಿನ ಹಿರಿಯರು ಸುಮ್ ಮಾಡಿಲ್ಲ ಅವರು ಅನುಭವಿಸೇ ಮಾಡ್ಯಾರ ಅವರೆಲ್ಲ ಅನುಭವಿಸಿ ಅವ್ರ ಕೈ ಸುಟ್ಟುಕೊಂಡು ಮೈ ಸುಟ್ಟುಕೊಂಡೇ ಮಾಡ್ಯಾರ ಹೌದು ಖರೆ ಆದ್ರ ನಾವ್ ಮತ್ತೊಬ್ರಿಗೆ ಅಂದ್ ತೋರಿಸ್ತೀವಿ ನಮ್ ಪಾಳಿ ಬಂದಾಗ ಅದನ್ನ ವಿಚಾರ ಮಾಡಂಗಿಲ್ಲ ನಾವು ಅದನ್ನ ಆಗಲ್ಲ ಯಾಮಾರ್ಸರ್ ಅಂದ್ರ ಖರೇನೇ ಅದ ಆ ಒಂದ್ ಇದ್ರಿಂದ ಹೋಗ್ಬಿಡ್ತೀವಿ ಹೌದು ಹೌದು ಅದಕ್ಕ ಇಂತ ಮಾತಾಡೋದು ರುಚಿ ರುಚಿ ಮಾತಾಡಿರ್ತಾರಪ್ಪ ಹೌದು ಮಾತಾಡಿದ್ರ ಹೊಟ್ಟೆನ ಹಳ್ಳ ಕರಗಬೇಕಂತಾರಲ್ಲ ಹಂಗ ಮಾತಾಡಿರ್ತಾರ ಅವರು ಆಸೆ ಹುಟ್ಟಿಸಿರ್ತಾರ ಅವ್ರ ಹೊಟ್ಟೆ 108 ಹಳ್ಳ ಇಟ್ಕೊಂಡಿರ್ತಾರೆ ಇವ್ರು ಇಟ್ಕೊಂಡಿರ್ತಾರ ನಮ್ಮ ಹೊಟ್ಟೆಗಿನ ಹಳ್ಳ ಕರೆಸಿರ್ತಾರ ಅಷ್ಟೇ ಅವ್ರು ಹೇಳಿದ್ರೆ ನಮ್ಮ ಹಳ್ಳ ಕರಗಿಸಿ ನಮ್ಗೆ ಯಾಮಾರಿ ಹೋಗ್ಬಿಡ್ತಾರೆ ಹೋಗ್ತಾರ ಅವ್ರು ಅದಕ್ಕೆ ಇಂತ ಯಾವಾಗ್ನು ಮಾಡ್ಬಿಡು ಶೋಭಕ ಹೌದಲ್ಲ ಹಾಗಾದ್ರೆ ತಿಳ್ಕೊಂಡು ನಾವು ಕ್ರಮ ಕೈಕೊಂಡ್ರೆ ನೋಡು ಚಿಂತೆ ಆಗೋದಿಲ್ಲ ನಮ್ ರೊಕ್ಕ ನಮ್ ಕೆಲ್ಸಕ್ಕೆ ಬರ್ತದೆ ಖರೆ ಅದ ಈ ವಿಷಯದ ಬಗ್ಗೆ ನೀವ್ ಸ್ವಲ್ಪ ಮತ್ತೆ ಪೊಲೀಸ್ ಅಂತಂದಲ್ಲಪ್ಪ ಅದ್ರ ಬಗ್ಗೆ ಕೇಳ್ಕೊಂಡಿರು ಆಯ್ತು ನಮ್ಮ ಹೆಣ್ಮಕ್ಳು ಏನಿರ್ತಾವ ಹೇಳಿ ಹೆಣ್ಮಕ್ಳು ಅವ್ ನಾ ಹೇಳಿದ ಕೂಡಲೇ ಪಟ್ಟಂತ ಒಪ್ಪಿಕೊಳ್ಳಂಗಿಲ್ಲ ಈ ರೊಕ್ಕ ಬರ್ತಾವ ಅಂದ್ರೆ ಏನೋ ಬ್ಯಾಡ ಅಂತಾಳೆ ಯಾಕೋ ಇಕ್ಕಿ ಅಂತ ಅನ್ನಂಗ ಆಗ್ತದ ಅವ್ರಿಗೆ ಅದಕ್ಕ ನಂಬಿಕೆ ಅದ ಇಲ್ಲ ಅಂತ ಅನ್ನಂಗಿಲ್ಲ ಆದ್ರೂ ಒಂದ್ ಮಾತು ಕೇಳಿದೆ ಅಂತಂದ್ರೆ ಬರೋಬರಿ ಆಗ್ತದೆ ನೋಡಲ್ಲಿ ಮತ್ತೆ ಎಲ್ಲಾನು ಹಂಗೆ ಇರ್ತಾವ ಅಂತ ಹೇಳಿ ಅದಕ್ಕೆ ಹೇಳೋದು ನೀ ಕೇಳ್ಕೊಂಡ್ ಯಾವ್ದು ಹೆಂಗ ಅಂತ ಹೆಂಗ್ ಕೊಡ್ತಾವ ಗೊತ್ತಾಗಂಗಿಲ್ಲ ನಾನು ಕೇಳಿ ಹೇಳ್ತೀನಿ ನೀ ಏನ್ ಚಿಂತೆ ಮಾಡ್ಬೇಡ ಆಯ್ತಪ್ಪ ಹಂಗಾರೆ ಬರ್ಲಂಗಾದ್ರೆ ಆಯ್ತು ಹೋಗ್ಬ ಹಂಗಾರೆ ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ ಈಗ ಕೇಳೋಣ ಶ್ರೀಮಂತ್ ಡೊಂಗರ್ಗಾಂವ್ ಮತ್ತು ಸಂಗಡಿಗರಿಂದ ಭಜನೆ ಪದ ಯಾವ ಕಣಿಲಿ ನೋಡಿದೆ ಬ್ರಹ್ಮ ಬಿಡೋನೆಲ್ಲ ದೇವದಮ್ಮ ಯಾವ ಕಣಿಲಿ ನೋಡಿದೆ ಬ್ರಹ್ಮ ಬಿಡೋನೆಲ್ಲ ದೇವದಮ್ಮ ಯಾವ ಕಣಲಿ ನೋಡಿ